ಸುಂದರ ಶಿಶುನಾಳ ದೀಶನ ಕಂದ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಅಸ್ಥಿರ ಶರೀರವ ನಂಬಲು ಬೇಡಾಯಿ ಅಸ್ಥಿರ ಶರೀರವ ನಂಬಲು ಬೇಡ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಆತ್ಮದ ವಿಚಾರಗಳು ಆತ್ಮದೊಳಿರುತ್ತೀರೆ ಆತ್ಮದ ವಿಚಾರವು ಆತ್ಮದೊಳಿರುತ್ತೀರೆ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡದೆ ಆತ್ಮ ಪರಮಾತ್ಮನ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡದೆ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಮರಳಿ ಮರಳಿ ಬಾಹು ಭರದಿ ಭಾವಕ್ಕೆ ಬಂದು ಮರಳಿ ಮರಳಿ ಬಾಹು ಭರದಿ ಭಾವಕ್ಕೆ ಬಂದು ಹೊರಗಿ ಸುಖ ದುಃಖ ಎರಡರ ಮಧ್ಯದಿ ಹೊರಗಿ ಸುಖ ದುಃಖ ಎರಡರ ಮಧ್ಯದಿ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಅಂದಿಗಿಂದಿಗಿ ಒಂದೆ ತಂದೆ ಗುರು ಗೋವಿಂದ.